ವಿದ್ಯಾ ಮನೋಹರ ಉಪಾಧ್ಯ ಇವರ ಪ್ರವಾಸ ಕಥನ. ಒಡಿಶಾದ ಒಡಲೊಳಗೆ, ಅಧ್ಯಾಯ 10. ಒಡಲೊಳಗೆ ಒಡಿಶಾ. ಭುವನೇಶ್ವರದಲ್ಲಿ ಪ್ರಸಿದ್ಧ ದೇವಸ್ಥಾನಗಳಿದ್ದ ಹಾಗೆ ನೋಡಲೇಬೇಕಾದ ವಸ್ತು ಸಂಗ್ರಹಾಲಯಗಳೂ ಇವೆ. ಒಂದೇ ದಿನದಲ್ಲಿ ವಿವರವಾಗಿ ಎಲ್ಲವನ್ನೂ ನೋಡಲು ಕಷ್ಟಸಾಧ್ಯ. ಹಾಗಾಗಿ ನಮ್ಮ ಪಟ್ಟಿಯಲ್ಲಿದ್ದ ಆದಿವಾಸಿ ಯಾ ಬುಡಕಟ್ಟು ವಸ್ತು ಸಂಗ್ರಹಾಲಯ, ಜೀವ ವೈವಿಧ್ಯ ವಸ್ತು ಸಂಗ್ರಹಾಲಯ, ಒಡಿಶಾ ರಾಜ್ಯ ವಸ್ತು ಸಂಗ್ರಹಾಲಯಗಳ ಪೈಕಿ ಒಂದನ್ನು ಮಾತ್ರ ಆರಿಸಿಕೊಳ್ಳಬೇಕಾಗಿ ಬಂತು. ಪರಶುರಾಮೇಶ್ವರ ದೇವಾಲಯದಿಂದ ನೇರವಾಗಿ ಒಡಿಶಾ ರಾಜ್ಯ ವಸ್ತು ಸಂಗ್ರಹಾಲಯಕ್ಕೆ ಬಂದೆವು. ಸರ್ಕಾರಿ ಸ್ವಾಮ್ಯದಲ್ಲಿದ್ದರೂ ಸ್ವಚ್ಛ ಮತ್ತು ಅಚ್ಚುಕಟ್ಟಾದ ವ್ಯವಸ್ಥೆಗಳಿದ್ದವು. ಶಾಲಾ ಮಕ್ಕಳು ತಂಡೋಪತಂಡವಾಗಿ ಭೇಟಿ ನೀಡುತ್ತಿದ್ದರು. 4 ಮಾಳಿಗೆಗಳ 5 ಹಂತಗಳ ಬೃಹತ್ ಸಂಗ್ರಹಾಲಯ. ಚಾರಿತ್ರಿಕ ವಿಷಯಗಳಿಗೆ ಸಂಬಂಧಪಟ್ಟವು ಕೆಳ ಅಂತಸ್ತಿನಲ್ಲಿ ಮೊದಲಿಗೆ ಇದ್ದದ್ದರಿಂದ ವಿವರವಾಗಿ ನೋಡಿದೆವು. ಈ ಪ್ರದೇಶವನ್ನಾಳಿದ ರಾಜಮನೆತನಗಳು, ಶಾಸನಗಳು, ನಾಣ್ಯಗಳು, ಲಿಪಿಗಳು, ಉತ್ಖನನದಲ್ಲಿ ದೊರೆತ ಶಿಲ್ಪ ಇನ್ನಿತರ ವಸ್ತುಗಳನ್ನೆಲ್ಲ ಗಾಜಿನ ಕಪಾಟುಗಳಲ್ಲಿ ಕಾಲಾನುಕ್ರಮದಲ್ಲಿ ಜೋಡಿಸಿಟ್ಟಿದ್ದಾರೆ. ಇವುಗಳಿಗೆ ಸಂಬಂಧಿಸಿದ ವಿವರಗಳು ಅಲ್ಲೇ ಲಭ್ಯವಿವೆ. ಮುಂದಿನ ಹಂತಗಳಲ್ಲಿ ಪ್ರಾಣಿ, ಪಕ್ಷಿ, ವೃಕ್ಷ, ಅರಣ್ಯ, ಮೀನು, ಲೋಹ, ಬುಡಕಟ್ಟು ಜನಾಂಗ, ವಾದ್ಯ, ಶಸ್ತ್ರ, ವಸ್ತ್ರ, ಆಭರಣ, ಚಿತ್ರಕಲೆ, ಕೆತ್ತನೆ, ಹೀಗೆ ಹಲವಾರು ವಿಷಯಗಳಿಗೆ ಸಂಬಂಧಿಸಿದ ವಸ್ತುಗಳಿವೆ. ಆಸಕ್ತರು ವಿವರವಾಗಿ ಓದುವುದಿದ್ದರೆ ವಾಚನಾಲಯವೂ ಇದೆ. ನಾವು ಅಲ್ಲಿ ಕಳೆದ ಸುಮಾರು 2.5 ಗಂಟೆಗಳಲ್ಲಿ ಇಡೀ ಒಡಿಶಾದ ಚಿತ್ರಣವನ್ನು ಕಣ್ಣು ಮನಗಳಲ್ಲಿ ತುಂಬಿಕೊಂಡವು ಎನ್ನಬಹುದು. ಇಷ್ಟೇ ಆದರೆ ಸಾಕೆ? ನಮ್ಮ ಚೀಲಗಳನ್ನು ತುಂಬಿಕೊಳ್ಳಬೇಡವೇ? ಅದಕ್ಕೂ ಅವಕಾಶ ಸಿಕ್ಕಿತೆನ್ನಿ. ಈ ವಸ್ತು ಸಂಗ್ರಹಾಲಯದಲ್ಲೇ ಒಂದು ಕಡೆ ಕೈಮಗ್ಗವನ್ನು ಇಟ್ಟು ಬಟ್ಟೆ ತಯಾರಿಯೂ ನಡೆದು ಅಲ್ಲೇ ಮಾರಾಟಕ್ಕೂ ಇಟ್ಟಿದ್ದರು. ಒಡಿಶಾದ ಕೈಮಗ್ಗ ಕಲೆ ಬಹಳ ಸುಂದರ. ಇಕ್ಕತ್ ಅಥವಾ ಪೋಂಚಪ್ಪಲ್ಲಿ ಎಂದೂ ಕರೆಯಲಾಗುವ ನೇಗೆಯ ವಿನ್ಯಾಸ ಸಾಂಪ್ರದಾಯಿಕ ಉಡುಪುಗಳ ಆಸಕ್ತರಿಗೆ ತುಂಬ ಅಚ್ಚುಮೆಚ್ಚಿನದು. ಸೀರೆ, ಚೂಡಿದಾರ್ ಬಟ್ಟೆ, ಕರವಸ್ತ್ರ, ಶಾಲ್ ಇತ್ಯಾದಿಗಳ ತಯಾರಿಯ ಕಷ್ಟವನ್ನು ಕಣ್ಣಾರೆ ಕಂಡವರಿಗೆ ಖರೀದಿಸುವಾಗ ದುಬಾರಿ ಎನಿಸದು. ಸ್ವಲ್ಪ ಗಮನಿಸಿದರೆ ಒರಿಯಾಗಳು ತಮ್ಮ ಪರಂಪರೆಯ ಹೆಮ್ಮೆಯ ಹರಿಕಾರರು ಎಂಬುದು ಗೊತ್ತಾಗುತ್ತದೆ. ಹತ್ತಿಯ ವಸ್ತ್ರಗಳು, ಕೈಮಗ್ಗದ ಬಟ್ಟೆಗಳು, ಸಾಂಪ್ರದಾಯಿಕ ಶೈಲಿಯಲ್ಲೇ ಕಚ್ಚೆ ಹಾಕಿ ಸೀರೆ ಉಡುವ ಸ್ತ್ರೀಯರು, ಸುಂದರವಾದ ಶಾಲುಗಳನ್ನು ಧರಿಸಿದ ಪುರುಷರು ಒಡಿಶಾದ ಹಳ್ಳಿಗಳಲ್ಲಿ ಮಾತ್ರವಲ್ಲ ರಾಜಧಾನಿ ಭುವನೇಶ್ವರದಲ್ಲೂ ಕಾಣಸಿಗುತ್ತಾರೆ. ಪ್ರಪಂಚದ ಎಲ್ಲೇ ಇರಲಿ, ಕಟಕದ ಬೆಳ್ಳಿಯ ಆಭರಣಗಳು, ಪುರಿಯ ಶಂಖದ ಆಭರಣಗಳನ್ನೇ ಧರಿಸಿ ನೃತ್ಯ ಮಾಡುವ ಒಡಿಸಿ ನರ್ತಕರನ್ನು ಕಂಡವರಿಗೆ ಪರಂಪರೆಯ ಬಗ್ಗೆ ಅವರ ಆದರ ಗೌರವದ ಅರ್ಥವಾಗುವುದು. ಇಂತಹ ಒಡಿಸಿ ನೃತ್ಯವೊಂದನ್ನು ನೋಡಿಯೇ ನಮ್ಮ ಪ್ರವಾಸವನ್ನು ಮುಗಿಸಬೇಕೆನ್ನುವುದು ನಮ್ಮ ಆಶೆಯಾಗಿತ್ತು. ಹಿಂದಿನ ದಿನ ತೋಶಾಲೆಯಲ್ಲಿ ಉಂಡ ಒರಿಯ ಊಟದ ಪರಿಮಳ ಇಂದು ಅಂತಹದ್ದೇ ಭೋಜನ ಶಾಲೆ ದಲಮಾಕ್ಕೆ ಎಳಕೊಂಡು ಹೋಯಿತು. ಊಟ ಮುಗಿಸಿ ನಮ್ಮ ಒಡಿಸಿ ನೃತ್ಯದ ಆಸೆಯನ್ನು ಹೊಸ ಚಾಲಕ ಸಂಗ್ರಾಮ ಸಿಂಗನಿಗೆ ತಿಳಿಸಿದೆವು. ಆತ ಅಂದು ಶನಿವಾರವಾದ್ದರಿಂದ ನೃತ್ಯ ನಡೆಯುವ ರವೀಂದ್ರ ಮಂಟಪ ಬೇಗನೆ ತುಂಬಿಬಿಡುತ್ತದೆ, ನಾವು ಮುಂಗಡ ಟಿಕೆಟ್ ಖರೀದಿಸುವುದು ಒಳ್ಳೆಯದು, ಅಲ್ಲಿಗೆ ಹೋಗುವ ಎಂದ. ಅಲ್ಲಿಂದ ಮುಂದೆ ನಂದಕಾನನಕ್ಕೆ ಹೋಗಿ ಪ್ರದರ್ಶನದ ವೇಳೆ ಅಂದಾಜು 5:30 ವಾಪಸ್ ಬರಬಹುದಲ್ವಾ ಎಂದು ಕೇಳಿದೆ. ಇಲ್ಲ ಇಲ್ಲ, ಅದು ಸಾಧ್ಯವಾಗದು. ನಂದಕಾನನ ತುಂಬ ದೂರವಿದೆ, ಟ್ರಾಫಿಕ್ ಕೂಡ ಇಂದು ಜಾಸ್ತಿ. ನೀವು ಇಲ್ಲೇ ಇದ್ದು ನೃತ್ಯ ನೋಡಿ ವಾಪಸ್ ಹೋಟೆಲಿಗೆ ಹೋಗಿ ಎಂದ. ಗೂಗಲ್ ಮ್ಯಾಪ್ನಲ್ಲಿ ಸಾಕಷ್ಟು ವಿವರಗಳನ್ನು ಮೊದಲೇ ತಿಳಿದುಕೊಂಡಿದ್ದರಿಂದ ಸಂಗ್ರಾಮ ಸಿಂಗನ ಉದಾಸೀನ ನನಗೆ ಅರ್ಥವಾಗಿತ್ತು. ಇವನೊಡನೆ ಈಗ ಸಂಗ್ರಾಮ ಕಿಳಿಯಬೇಕಲ್ಲ ಎಂದು ಕೂಡಲೇ ಮನೋಹರ್ಗೆ, ಹೋಯ್ ನೀವು GPS ಹಾಕಿ ಎಷ್ಟು ಹೊತ್ತು ಬೇಕು, ಟ್ರಾಫಿಕ್ ಹೇಗಿದೆ ಎಂದು ನೋಡಿ ಅವನಿಗೆ ತೋರಿಸಿ ಎಂದೆ. ಅದುವರೆಗೆ ಮಲಗಿಯೇ ಇದ್ದ ಮನೋಹರ GPS ಖುಷಿಯಿಂದ ಎದ್ದು ಚುರುಕಾಯಿತು. ಮೆತ್ತಗಾದ ಸಂಗ್ರಾಮನ ಜೊತೆ ರಾಜಿಯಲ್ಲೇ ನಂದಕಾನನಕ್ಕೆ ಹೊರಟೆವು. ತನ್ನ ಸೌಂದರ್ಯದಿಂದ ನಂದನವನವೆನಿಸಿಕೊಳ್ಳುವ ನಂದಕಾನನ ಒಂದು ಬೃಹತ್ ವನ್ಯಧಾಮ, ರಕ್ಷಿತಾರಣ್ಯವೂ ಹೌದು. ಭುವನೇಶ್ವರ ನಗರದ ಹೊರವಲಯದಲ್ಲೇ ಇರುವುದರಿಂದ ಧಾರಾಳ ಮರಗಳೂ ನೀರಿನ ಆಶ್ರಯವೂ ಪಶು ಪಕ್ಷಿ ಸಂಕುಲವೂ ಇವೆ. ಇದರಿಂದಾಗಿ ನಗರದ ವಾಹನಗಳ ಮಾಲಿನ್ಯದ ಪರಿಣಾಮ ವಿಪರೀತವೆನಿಸುವುದಿಲ್ಲ. ಈ ನಗರದಲ್ಲೂ ಚಂಡೀಗಢದಂತೆ ವಿಶಾಲವಾದ ರಸ್ತೆಗಳು, ಸಾಕಷ್ಟು ಹಸಿರಿನ ಹೊದಿಕೆಯೂ ಇದ್ದು ವಾಯುವಿಹಾರಿಗಳಿಗೆ ಖುಷಿಯಾಗುವಂತಿದೆ. ಭುವನೇಶ್ವರ ಎಂಬ ಹೆಸರು ಬಂದುದೇ ಭೂಮಿ ಮತ್ತು ವನ ಮತ್ತು ಈಶ್ವರ ಎಂಬುದಾಗಿ ತಿಳಿಯಬಹುದು. ನಂದಕಾನನ ವನ್ಯಧಾಮದಲ್ಲಿ ವಿವಿಧ ರೀತಿಯ ಸಸ್ಯ ಉದ್ಯಾನಗಳು, ಉರಗ ಉದ್ಯಾನ, ಪ್ರಾಣಿ ಸಂಗ್ರಹಾಲಯ, ಹೀಗೆ ಹಲವಾರು ವಿಭಾಗಗಳಿವೆ. ಇವುಗಳ ಪೂರ್ತಿ ವೀಕ್ಷಣೆಗೆ ಬೇಕಾಗುವ ಸಮಯ ಅವರವರ ಆಸಕ್ತಿಯ ಮೇಲೆ ಅವಲಂಬಿತವಾಗಿದೆ. ನಾವು ನಮ್ಮಲ್ಲಿದ್ದ 2 ಗಂಟೆಗಳ ಅವಧಿಯಲ್ಲಿ ಟಿಕೆಟ್ ಕೊಂಡು ಹುಲಿ, ಸಿಂಹ, ಕರಡಿ ಸಫಾರಿ ಮತ್ತು ವರಂಗ್ಟನ್ ನೀರಾನೆ, ಜಿರಾಫೆ ಮುಂತಾದವುಗಳನ್ನು ನೋಡಿದೆವು. ಬಿಳಿ ಹುಲಿಗಳನ್ನು ಮೊದಲ ಬಾರಿಗೆ ಕಂಡದ್ದು ವಿಶೇಷವೆನ್ನುವುದು ಬಿಟ್ಟರೆ ಪ್ರಾಣಿಗಳನ್ನು ವನ್ಯಧಾಮಗಳಲ್ಲಿ ಇರಿಸಿ ನೋಡುವಾಗ ಅವರ ಸ್ವಾತಂತ್ರ್ಯಕ್ಕೆ ಧಕ್ಕೆ ತಂದ ತಪ್ಪಿತಸ್ಥ ಭಾವ ಅಲ್ಲಿ ಖುಷಿ ಪಡಲು ಬಿಡದು. ಸಾಕಷ್ಟು ಮಟ್ಟಿಗೆ ಕಾಡಿನ ರಚನೆ ಇದ್ದು ಪ್ರಾಣಿಗಳಿಗೆ ಓಡಾಡುವ ವ್ಯವಸ್ಥೆ ಇದ್ದರೂ ಸಫಾರಿ ವಾಹನಗಳ ಡೀಸೆಲ್ ಹೊಗೆ, ಶಬ್ದ, ಜನರ ಕೇಕೆ, ಗದ್ದಲ ಅವುಗಳ ನೆಮ್ಮದಿ ಹಾಳು ಮಾಡಲು ಸಾಕು. ಆದಾಗ್ಯೂ ಸಾಕಷ್ಟು ಪ್ರಮಾಣದ ಜಿಂಕೆ, ಕಡವೆ, ಮಂಗ, ನವಿಲುಗಳು, ವಿಧ ವಿಧದ ಪಕ್ಷಿಗಳೂ ಇದ್ದವು. ಸಂಜೆ ಸುಮಾರು 5:30 ಸಮಯಕ್ಕೆ ರವೀಂದ್ರ ಮಂಟಪಕ್ಕೆ ಬಂದಿಳಿದೆವು. ನಮ್ಮ ದುರದೃಷ್ಟಕ್ಕೆ ಅಂದು ಒಡಿಸಿ ನೃತ್ಯ ಪ್ರದರ್ಶನವಿರಲಿಲ್ಲ, ಬರೀ ಸಂಗೀತ ಕಾರ್ಯಕ್ರಮವಿತ್ತು. ಒಂದು ವ್ಯಾನ್ ಜನ ನೃತ್ಯ ನೋಡಲು ಯಾವುದೋ ದೂರದ ಊರಿನಿಂದ ಬಂದಿರುವರೆಂದು ಸುದ್ದಿ ಕೇಳಿದ ನೃತ್ಯ ಗುರುಗಳೊಬ್ಬರು ಓಡೋಡಿ ಬಂದರು. ಅಲ್ಲೇ ಸಮೀಪ ಮತ್ತೊಂದು ರಂಗಮಂದಿರವಿರುವುದೆಂದು, ಅಲ್ಲಿ 6:30 ನಂತರ ನೃತ್ಯ ಕಾರ್ಯಕ್ರಮವಿರುವುದೆಂದು ಹೇಳಿದರು. ಇಷ್ಟೆಲ್ಲ ಆಗುವಾಗ ಸಂಗ್ರಾಮನ ತಾಳ್ಮೆ ಮುಗಿಯುತ್ತಿರುವುದರ ಅರಿವಾಯಿತು. ಇನ್ನು ಅವನನ್ನು ಒತ್ತಾಯಿಸುವುದು ಬೇಡವೆಂದು, ಸರಿ ಮಾರಾಯ, ನಮ್ಮನ್ನು ಹೋಟೆಲಿಗೆ ಮುಟ್ಟಿಸಿ ನೀನು ಮನೆಗೆ ಹೋಗು ಎಂದೆವು. ಸಂಗ್ರಾಮ್ ಸಿಂಗ್ ತಕ್ಷಣ ಆದೇಶ ಪಾಲಿಸಿದ. ರಾತ್ರಿಯೂಟ ಮುಗಿಸಿ ಮಾರನೇ ದಿನ ಬೆಳಗ್ಗೆ ಬೇಗನೆ ಹೊರಡಬೇಕಾಗಿರುವುದರಿಂದ ಸಾಮಾನು ಸರಂಜಾಮುಗಳ ವಿಲೇವಾರಿ ಮಾಡಿ ಮಲಗುವ ಮುನ್ನ ವಾಹನದ ವ್ಯವಸ್ಥೆಯನ್ನು ಖಾತ್ರಿ ಮಾಡಿಕೊಳ್ಳಲು ನಿರ್ಧರಿಸಿದೆವು. ಅದೇ ಸಮಯಕ್ಕೆ ಸಂತೋಷ ಫೋನ್ ಮಾಡಿ ಮರುದಿನ ತಾನೇ ಬಂದು ನಮ್ಮನ್ನು ವಿಮಾನ ನಿಲ್ದಾಣಕ್ಕೆ ಬಿಡುವುದಾಗಿ ತಿಳಿಸಿದ. ಅದೇಕೋ ಸಂಗ್ರಾಮನ ಹೆಸರು ಕೇಳಿದಾಗಿನಿಂದಲೂ ಹೊಂದಾಣಿಕೆಯೇ ಆಗದ ನಮಗೆ ಈಗ ನೆಮ್ಮದಿಯ ನಿದ್ದೆ ಬಂತು. ಮಾರನೇ ದಿನ ನಾವು ತಯಾರಾಗುವಷ್ಟರಲ್ಲೇ ಬಂದು ಕಾದು ಕುಳಿತಿದ್ದ ಸಂತೋಷ ಗಾಡಿಯನ್ನು ಎಂದಿನಂತೆ ಸ್ವಚ್ಛಗೊಳಿಸುತ್ತಿದ್ದ. ಇಂದು ಬರೀ 1/2 ಗಂಟೆಯಷ್ಟೇ ನಾವು ಕುಳಿತುಕೊಳ್ಳುವವರು ಎಂದು ಗೊತ್ತಿದ್ದರೂ ಯಾವ ಅಸಡ್ಡೆಯನ್ನೂ ಮಾಡದೆ ಆಸನಗಳ ಬಟ್ಟೆಗಳನ್ನೆಲ್ಲ ಶುಚಿಯಾಗಿಟ್ಟಿದ್ದ. ಸಂತೋಷನ ಮನೋಧರ್ಮ ಒರಿಯ ಕಲಾವಿದರುಗಳಲ್ಲಿ ಕಾಣುವ ಶ್ರದ್ಧೆಯ ಕಾಯಕದ ಪ್ರತಿರೂಪವೆನಿಸಿತು. ವಿಮಾನ ನಿಲ್ದಾಣ ತಲುಪುತ್ತಲೇ ಗಾಡಿ ನಿಲ್ಲಿಸಿದ ಸಂತೋಷ ಬೀಳ್ಕೊಡುಗೆಯ ಅಂಗವಾಗಿ ಒಬ್ಬೊಬ್ಬರ ಬಳಿಗೆ ಬಂದು ಸಿಹಿ ತಿಂಡಿಯ ಪೆಟ್ಟಿಗೆಯನ್ನು ಮುಂದೆ ಒಡ್ಡಿದ. ನನ್ನ ಕಡೆಯಿಂದ ಎಂದ ನಾಚಿಕೆ ನಗುವಿನೊಂದಿಗೆ. ಈ ಸಿಹಿಯು ಹೊಟ್ಟೆ ಸೇರಲು ಹೆಚ್ಚು ತಡವಾಗಲಿಲ್ಲ. ಹೊಟ್ಟೆ ತುಂಬಿದ ಆ ಕ್ಷಣ ನಾವು ಒಡಿಶಾದ ಒಡಲೊಳಗೋ ನಮ್ಮ ಒಡಲೊಳಗೇ ಒಡಿಶಾವೋ ಎಂಬ ಸಂತೃಪ್ತಿಯ ಆನಂದಕ್ಕೆ ಸಾಕ್ಷಿಯಾಯಿತು. ಓಹೋ ಸಂತೋಷ, ನಮಗೆಲ್ಲ ಸಂತೋಷವಾಯಿತಪ್ಪ ಎಂದು ಪ್ರತಿಕ್ರಿಯಿಸಿದ್ದಕ್ಕೆ ಇನ್ನಷ್ಟು ನಾಚಿಕೆಯ ನಗೆನಕ್ಕ. ತನ್ನ ಕಂಪನಿಯ ವಿಸಿಟಿಂಗ್ ಕಾರ್ಡ್ ಕೊಟ್ಟು, ನಿಮ್ಮ ಬಂಧು ಮಿತ್ರರಿಗೆ ಅವಶ್ಯ ತಿಳಿಸಿ, ಒಡಿಶಾ ಅವರ ಬರವಿಗೆ ಕಾಯುತ್ತಿದೆ ಎಂದು ಎಂದ. ಖಂಡಿತ ಎಂದು ಬೀಳ್ಕೊಂಡೆವು. ಸಾಮಾನುಗಳನ್ನೆಲ್ಲ ಇಳಿಸಿ ವ್ಯವಸ್ಥೆಯಾಗುವವರೆಗೂ ಇದ್ದು ಕೈಬೀಸಿ ಸಂತೋಷ ಮರೆಯಾದರೂ ನಮ್ಮೊಳಗಿನ ಸಂತೋಷ ಮರೆಯಾಗಲಿಲ್ಲ. ವಿಮಾನ ನಿಲ್ದಾಣದಲ್ಲಿ ಬಿಸಿ ಬಿಸಿ ಮಸಾಲೆ ದೋಸೆಯ ಕೌಂಟರ್ ಇತ್ತು. ಸಾಮಾನ್ಯವಾಗಿ ಹೆಚ್ಚು ಮುಂದುವರಿದ ಕಡೆಗಳಲ್ಲಿ ಪಿಜ್ಜಾ, ಬರ್ಗರ್, ಸ್ಯಾಂಡ್ವಿಚ್ಗಳ ಹಾವಳಿಯೇ ಕಂಡಿದ್ದ ನಮಗೆ ಇಲ್ಲಿನ ದೋಸೆಯ ಕೌಂಟರ್ ಕೂಡ ಭುವನೇಶ್ವರವನ್ನು ಅಪ್ಯಾಯಮಾನವಾಗಿಸಿದೆ ಎನಿಸಿತು. ಇದು ಹೀಗೇ ಇರಲಿ ದೇವರೆ ಎಂಬ ಪ್ರಾರ್ಥನೆ ಅವನಿಗೆ ಮುಟ್ಟಿದರೆ ಸಾಕು. ಈಗ ಮತ್ತೆ ದೂರದರ್ಶನ ಭಾರತಿಯಲ್ಲಿ ಕೋನಾರ್ಕ, ರಾಜಾರಾಣಿ, ಮುಕ್ತೇಶ್ವರ ನೃತ್ಯೋತ್ಸವಗಳ ಸಮಯ. ಒಡಿಸಿ ನೃತ್ಯದ ನೇರ ಪ್ರಸಾರದ ಜತೆಗೆ ಬರುವ ಒಡಿಶಾ ಪ್ರವಾಸೋದ್ಯಮದ ಜಾಹೀರಾತು ಈಗ ಇನ್ನೂ ಹೆಚ್ಚು ಆಕರ್ಷಣೀಯವೆನಿಸುತ್ತಿದೆ. ನಾವು ನೋಡಿ ಬಂದ ಜಾಗಗಳ ಝಲಕ್ನೊಂದಿಗೆ ನಾನೂ ಧ್ವನಿಗೂಡಿಸುತ್ತೇನೆ, ಒಡಿಶಾ, ದ ಸೋಲ್ ಆಫ್ ಇನ್ಕ್ರೆಡಿಬಲ್ ಇಂಡಿಯಾ, ಸೀನಿಕ್, ಸೆರೀನ್, ಸಬ್ಲೈಮ್, ಅಂದರೆ ಒಡಿಶಾ ಅದ್ಭುತ ಭಾರತದ ಮೂಲ ಚೇತನ, ಸುಂದರ, ಪ್ರಶಾಂತ, ಉದಾತ್ತ.